ಸೈನಿಕರು ಬೆಂಗಳೂರಿಗೆ ಆಗಮನ ಹಾಗೂ ಆನೆ ಮಾನವ ಸಂಘರ್ಷ ನಿಯಂತ್ರಣಕ್ಕೆ ಕಾರ್ಯಪಡೆ ರಚನೆ ಈಶ್ವರ್ ಖಂಡ್ರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ತಮ್ಮ ಬದುಕಲು ಕಲಿಯಿರಿ ಪುಸ್ತಕದಲ್ಲಿ ಸ್ವಾಮಿ ಜಗದಾತ್ಮಾನಂದಜಿಯವರು ಆಕಾಶವಾಣಿ ಮಡಿಕೇರಿ. ಕಾಫಿ, ಕರಿಮೆಣಸು, ಏಲಕ್ಕಿ, ಅಡಿಕೆ, ಶುಂಠಿ, ತೆಂಗು, ರಬ್ಬರ್, ಭತ್ತ, ತಂಬಾಕು, ಬಾಳೆ, ಆಂಥೋರಿಯಂ, ಹೂತೋಟ ಅಲ್ಲದೆ ಎಲ್ಲಾ ರೀತಿಯ ಬೆಳೆಗಳಿಗೆ ಉಪಯುಕ್ತವಾದ ಎರೆಹುಳು ಗೊಬ್ಬರಕ್ಕಾಗಿ ಸಂಪರ್ಕಿಸಿ ಮೊಬೈಲ್ 9113878721. ಯಾರೇ ಕೂಗಾಡಲಿ, ಯಾರೇ ಹೋರಾಡಲಿ, RCF ಸುಫಲ ನಿನಗೆ ಸಾಟಿ ಇಲ್ಲ. ಏನ್ ರಮಣ ಇಷ್ಟೊಂದು ಖುಷಿಯಾಗಿದ್ಯಾ? ಬಂಪರ್ ಬೆಳೆ ಬಂತು ಅಂತ. ನನ್ನ ಹೊಲದ ಬಂಪರ್ ಇಳುವರಿ ಗುಟ್ಟು RCF ನ ಸುಫಲ 15 15 15, ಅದೇ ಗುಣಮಟ್ಟ, ಅತ್ಯಧಿಕ ಇಳುವರಿ. RCF ನ ಸುಫಲ 15 15 15, ಈಗ ಭಾರತ್ NPK 15 15 15 ಹೊಸ ಚೀಲದಲ್ಲಿ ಲಭ್ಯ. ನೋಡ್ ಶಿವಣ್ಣ, ಗೊಬ್ಬರ ಖರೀದಿಸುವಾಗ RCF ನ ಚಿಹ್ನೆ ಮತ್ತು ಹೆಸರನ್ನ ಖಾತ್ರಿ ಪಡಿಸ್ಕೊಳ್ಳೋದ ಮರಿಬೇಡ. ಭೂಮಿಯಲ್ಲಿ ಬಂಗಾರ ಬೆಳೆಯುವ ಅವಕಾಶ ಕಳ್ಕೊಳ್ಬೇಡ. ಕೃಷಿ ರಂಗ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ. ಇಂದು ನೀವು ಮೊದಲಿಗೆ ಜೇನು ಕೃಷಿ ಕುರಿತು ಮಾಹಿತಿಯನ್ನು ಕೇಳುವಿರಿ. ನಂತರ ಹಲಸಿನ ಮೌಲ್ಯವರ್ಧನೆ ಕುರಿತು ಡಾಕ್ಟರ್ KG ವಿಜಯಲಕ್ಷ್ಮಿ ಅವರೊಡನೆ ಸಂದರ್ಶನವಿದೆ. ಜೇನು ಕ್ರಾಂತಿ ಎಂಬುದು ಒಂದು ಹೊಸ ಯುಗದ ಆವಿಷ್ಕಾರ. ಜೇನು ಕ್ರಾಂತಿ ವಿಕಾಸದ ಹೊಸ ಮಾರ್ಗವನ್ನು ತೋರಿಸುತ್ತದೆ. ಜೇನು ಕೃಷಿಕರ ಜೀವನ ಶೈಲಿಯನ್ನು ಸುಧಾರಿಸುತ್ತದೆ. ಜೊತೆಗೆ ಇಡೀ ವಿಶ್ವದಲ್ಲಿಯೇ ಜೇನು ಕೃಷಿ ಕ್ಷೇತ್ರದಲ್ಲಿ ಭಾರತವನ್ನು ಗುರುತಿಸುವಂತೆ ಮಾಡಿದೆ. ಭಾರತ ಸರ್ಕಾರವು ಜೇನು ಕೃಷಿಕರ ಆದಾಯವನ್ನು ಹೆಚ್ಚಿಸುವಲ್ಲಿ ಮತ್ತು ಜೇನು ಕೃಷಿಕರನ್ನು ಸ್ವಾವಲಂಬಿಗಳನ್ನಾಗಿ ಮಾಡುವ ಉದ್ದೇಶದಿಂದ ದೇಶದಲ್ಲಿ ಜೇನು ನೊಣಗಳ ಸಾಕಣೆಯ ಬಗ್ಗೆ ಪ್ರಚಾರ ಮತ್ತು ವಿಕಾಸಕ್ಕಾಗಿ ಎಲ್ಲಾ ರೀತಿಯ ಸಹಾಯವನ್ನು ನೀಡುತ್ತಿದೆ. ಮಾನ್ಯ ಪ್ರಧಾನಮಂತ್ರಿಯವರ ದೂರದೃಷ್ಟಿಯಿಂದ ಕೃಷಿಯ ಜೊತೆಗೆ ಜೇನುನೊಣ ಸಾಕಾಣಿಕೆಯನ್ನು ಬೆಳೆಸುವ ನಿಟ್ಟಿನಲ್ಲಿ ಅನೇಕ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ರೈತ ಬೆಳವಣಿಗೆಯತ್ತ ಮುನ್ನಡೆಯುತ್ತಿದ್ದಾನೆ. ಅಗರ್ ಕೋಯಿ ಸಕ್ಸೆಸ್ ಸ್ಟೋರಿ ಮಿಠಿ ಮುಸ್ಕಾನ್ ಭಿ ಬಿಖೇರೆ ಔರ್ ಸ್ವಾದ್ ಮೇ ಭಿ ಮಿಠಾಸ್ ಭರೆ, ತಬ್ ತೋ ಆಪ್ ಇಸೆ ಜರೂರ್ ಸೋನೆ ಪರ್ ಸುಹಾಗಾ ಕಹೆಂಗೆ. ಹಮಾರೆ ಕಿಸಾನ್ ಇನ್ ದಿನೋ ಶಹದ್ ಕೆ ಉತ್ಪಾದನ್ ಮೇ ಐಸಾ ಹಿ ಕಮಾಲ್ ಕರ್ ರಹೆ ಹೈ. ಶಹದ್ ಕಿ ಮಿಠಾಸ್ ಹಮಾರೆ ಕಿಸಾನೋ ಕಾ ಜೀವನ್ ಭಿ ಬದಲ್ ರಹಿ ಹೈ, ಉನ್ಕಿ ಆಯ್ ಭಿ ಬಢಾ ರಹಿ ಹೈ. ಜೇನು ನೊಣಗಳು ಜೇನು ಉತ್ಪಾದನೆಯನ್ನು ಹೆಚ್ಚಿಸುವುದಲ್ಲದೆ ಪರಿಸರ ಮತ್ತು ಕೃಷಿಗೂ ಅವಶ್ಯಕವಾಗಿದೆ. ಇದರಿಂದ ಭಾರತದಲ್ಲಿ ತುಂಬಾ ಹಿಂದಿನಿಂದ ಜನರು ಜೇನು ಕೃಷಿಯನ್ನು ಸಾಂಪ್ರದಾಯಿಕವಾಗಿ ನಡೆಸಿಕೊಂಡು ಬಂದಿದ್ದಾರೆ. ಆದರೆ ಈಗ ಈ ಕ್ಷೇತ್ರದಲ್ಲಿ ಅಪಾರವಾದ ಅವಕಾಶಗಳು ಮತ್ತು ಅವಶ್ಯಕತೆಗಳು ಇವೆ. ಜೇನು ಕೃಷಿಯ ಈ ಅವಶ್ಯಕತೆ ಮತ್ತು ಕೊಡುಗೆಯನ್ನು ಸೂಕ್ಷ್ಮವಾಗಿ ತಿಳಿದುಕೊಳ್ಳುವುದಕ್ಕಾಗಿ ವಿಶ್ವ ಜೇನು ನೊಣಗಳ ದಿನವನ್ನು ಆಚರಿಸಲಾಗುತ್ತಿದೆ. ಈ ಅವಶ್ಯಕತೆಯನ್ನು ಅರ್ಥ ಮಾಡಿಕೊಂಡು 2020 ರಾಷ್ಟ್ರೀಯ ಜೇನು ನೊಣಗಳ ಪಾಲನೆ ಮತ್ತು ಜೇನು ನೊಣಗಳ ಪ್ರಚಾರ ಕಾರ್ಯ ಆರಂಭವಾಯಿತು. ಜೇನು ನೊಣಗಳ ಸಾಕಣೆ ಕಾರ್ಯವನ್ನು ವೈಜ್ಞಾನಿಕ ಮತ್ತು ತಾಂತ್ರಿಕ ರೂಪದಿಂದ ಅಭಿವೃದ್ಧಿಗೊಳಿಸುವುದು ಮತ್ತು

ನಮ್ಮ ಆರೋಗ್ಯದ ಒಂದು ಸಂರಕ್ಷಣೆಯಲ್ಲಿ ಹಣ್ಣುಗಳ ಸ್ಥಾನಮಾನ ಮತ್ತು ನಮ್ಮ ದೇಶದಲ್ಲಿ ಹಣ್ಣುಗಳ ಉತ್ಪಾದನೆ ಹೇಗಿದೆ ಅನ್ನೋದ್ರ ಬಗ್ಗೆ ಒಂದು ಚಿತ್ರಣವನ್ನು ಕೊಡ್ತೀರ? ನೋಡಿ, ಹಣ್ಣುಗಳು ಪೋಷಣೆಯಲ್ಲಿ ಮಹತ್ವದ ಸ್ಥಾನ ಪಡೆದಿವೆ. ಯಾಕಂದರೆ ಇವುಗಳು ಎಲ್ಲ ಖನಿಜ ಲವಣಗಳ ಮತ್ತು ಜೀವಸತ್ವಗಳ ಭಂಡಾರ. ಹಾಗಾಗಿಯೇ ಹಣ್ಣುಗಳನ್ನು ರಕ್ಷಕ ಆಹಾರ ಅಂತ ನಾವು ಕರಿತೇವೆ. ರೋಗಗಳಿಂದ ರಕ್ಷಣೆ ನೀಡುತ್ತವೆ ಅಂತ ಇದರ ಅರ್ಥ. ಹಣ್ಣುಗಳು ನಾರಿನಂಶವನ್ನು ಅಧಿಕವಾಗಿ ಹೊಂದಿರ್ತವೆ. ಹೀಗಾಗಿ ಅನೇಕ ಕಾಯಿಲೆ, ಮುಖ್ಯವಾಗಿ ಮಧುಮೇಹ, ರಕ್ತದೊತ್ತಡ ಈ ಥರ ಕಾಯಿಲೆಗಳಿಂದ ನರಳುತ್ತಾ ಇರುವವರು ಹಣ್ಣುಗಳನ್ನು ಹೆಚ್ಚಾಗಿ ಸೇವಿಸಬೇಕಾಗಿರೋದು ಅವಶ್ಯ. ಇನ್ನು ಹಣ್ಣುಗಳು ಸ್ಥೂಲಕಾಯಿಗಳಿಗೆ, ದಪ್ಪ ಇರೋರಿಗೆ ತೂಕ ಇಳಿಸಲಿಕ್ಕೆ ಕೂಡ ತುಂಬ ಸಹಾಯಕಾರಿ. ಹಣ್ಣುಗಳು ರೋಗ ನಿರೋಧಕ ಶಕ್ತಿಯನ್ನು ವೃದ್ಧಿಸುತ್ತವೆ. ಅಷ್ಟೇ ಅಲ್ಲ, ಹಣ್ಣುಗಳಲ್ಲಿ ಉತ್ಕರ್ಷಣ ಕ್ರಿಯೆಯನ್ನು ತಡೆಯಬಲ್ಲಂಥ ಆಂಟಿ ಆಕ್ಸಿಡೆಂಟ್ಗಳು ಹೇರಳವಾಗಿದೆ. ಹೀಗಾಗಿ ಇವು ಕ್ಯಾನ್ಸರ್ ರೋಗದಿಂದ ರಕ್ಷಣೆ ನೀಡುತ್ತವೆ. ಅಲ್ಲದೆ ಮುಪ್ಪಾಗುವಂಥ ಪ್ರಕ್ರಿಯೆ ಏನಿರುತ್ತೆ ಅದನ್ನು ನಿಧಾನಗೊಳಿಸುತ್ತವೆ. ಈ ಎಲ್ಲ ಕಾರಣಗಳಿಂದ ಹಣ್ಣುಗಳು ಪೋಷಕಾಂಶಗಳಿಂದ ಸಮೃದ್ಧವಾಗಿದೆ ಹಾಗೂ ನಮ್ಮ ಆರೋಗ್ಯವರ್ಧನೆಯಲ್ಲಿ ಮಹತ್ವದ ಸ್ಥಾನ ಪಡೆದಿವೆ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ. ಇನ್ನು ಉತ್ಪಾದನೆ ಕುರಿತು, ಭಾರತ ನಮ್ಮ ದೇಶ ಹಣ್ಣುಗಳ ಉತ್ಪಾದನೆಯಲ್ಲಿ ಎರಡನೇ ಸ್ಥಾನವನ್ನು ಪಡೆದಿದೆ. ಹಣ್ಣುಗಳ ಉತ್ಪಾದನೆ ಸದ್ಯಕ್ಕೆ ಸುಮಾರು 50 ಮಿಲಿಯನ್ ಟನ್ಗಳಷ್ಟಿದೆ. ಆದರೂ ಸಹಿತ ಹಣ್ಣುಗಳ ಉತ್ಪಾದನೆಯ 2% ಮಾತ್ರ ನಾವು ಸಂಸ್ಕರಣೆ ಮಾಡ್ತಾ ಇದ್ದೀವಿ. ವಿಶ್ವದ ಸಂಸ್ಕರಣೆಯಲ್ಲಿ ನಮ್ಮ ದೇಶದ ಪಾಲು 1% ಕಡಿಮೆ ಇರೋದು ವಿಷಾದಕರನೇ. ಕಾರಣ, ಹಣ್ಣುಗಳ ಸಂಸ್ಕರಣೆ ಹಾಗೂ ಮೌಲ್ಯವರ್ಧನೆಗೆ ದೇಶದಲ್ಲಿ ಅತಿ ಹೆಚ್ಚು ನಿರೀಕ್ಷೆ ಮತ್ತು ಬೇಡಿಕೆ ಇದೆ. ಇನ್ನು ಈ ಹಣ್ಣುಗಳನ್ನ ನಾವು ಸಂಸ್ಕರಣೆ ಮಾಡೋದ್ರಿಂದ ಏನೇನು ಲಾಭವನ್ನು ಪಡ್ಕೋಬಹುದು? ಈ ಹಣ್ಣುಗಳಿಂದ ಮೌಲ್ಯವರ್ಧಿತ ಉತ್ಪನ್ನಗಳನ್ನ ನಾವು ಯಾಕಾಗಿ ತಯಾರಿಸ್ಕೋಬೇಕು? ಇದರ ಅವಶ್ಯಕತೆ ಏನಿದೆ ಅಂತೀರ? ಸಂಸ್ಕರಣೆ ಯಾಕೆ ಮಾಡಬೇಕು ಅಂದರೆ, ಮೊದಲನೇದಾಗಿ ಹಣ್ಣುಗಳು ಕೊಳೆತು ಹೋಗದಂತೆ ಅಥವಾ ಕೆಡದಂತೆ ಸಂರಕ್ಷಣೆ ಮಾಡೋದು ಸಂಸ್ಕರಣೆಯ ಮೊದಲನೇ ಉದ್ದೇಶ. ಆಮೇಲೆ ಹಣ್ಣುಗಳು ನಷ್ಟವಾಗದಂತೆ ತಡೆದು ಈ ಸಂಸ್ಕರಣೆ ಮಾಡೋದ್ರಿಂದ ಆರ್ಥಿಕವಾಗಿ ಲಾಭ ಆಗುತ್ತೆ ರೈತರಿಗೆ. ಆಮೇಲೆ ಮಾವು, ಹಲಸು ಇವೆಲ್ಲ ಹಣ್ಣುಗಳು ಕೆಲವೊಂದು ಋತುಗಳಲ್ಲಿ ಮಾತ್ರ ಬೆಳೀತವೆ. ಹೀಗೆ ಕೆಲವೊಂದು ಋತುಗಳಲ್ಲಿ ಮಾತ್ರ ಬೆಳೆಯುವಂಥ ಹಣ್ಣುಗಳನ್ನು ವರ್ಷದುದ್ದಕ್ಕೂ ಸೇವಿಸಬೇಕು ಅಂದರೆ ನಾವು ಸಂಸ್ಕರಣೆ ಮೊರೆ ಹೋಗಲೇಬೇಕು. ಈ ಎಲ್ಲ ಕಾರಣಗಳಿಂದ ಸಂರಕ್ಷಣೆ ವಿಶ್ವದ ಬೆಳೀತಾ ಇರುವಂಥ ಜನಸಂಖ್ಯೆಯ ಆಹಾರದ ಕೊರತೆ ನೀಗಿಸಲಿಕ್ಕೆ ಸಹಾಯಕಾರಿಯಾಗಿದೆ. ಹೀಗಾಗಿ ನಾವು ಸಂಸ್ಕರಣೆ ಮಾಡಬೇಕು. ಇನ್ನು ಈ ಹಲಸಿನಲ್ಲಿರುವಂಥ ಪೌಷ್ಟಿಕಾಂಶಗಳ ಬಗ್ಗೆ ಒಂದು ಪರಿಚಯವನ್ನು ಮಾಡಿಕೊಡ್ತಾರೆ. ಹಲಸು ನಿಜಕ್ಕೂ ಒಂದು ಪೌಷ್ಟಿಕ ಆಹಾರ. ನೋಡಿ, ಹಲಸಿನ ಹಣ್ಣಿನಲ್ಲಿ ಪ್ರೋಟೀನ್ ಅಥವಾ ಸಸಾರಜನಕ 1.9 ಗ್ರಾಮ್ಗಳಷ್ಟಿರುತ್ತೆ. ಕೊಬ್ಬು ಮಾತ್ರ ಕಮ್ಮಿ ಇದರಲ್ಲಿ, 0.1. ಹೀಗಾಗಿ ಹಲಸು ಈ ತೂಕವನ್ನು ಏರಿಸೋದಿಲ್ಲ. ನಾರಿನಂಶ ಈ ರಕ್ತದೊತ್ತಡ, ಮಧುಮೇಹ ಈ ಕಾಯಿಲೆಗಳೆಲ್ಲ ತುಂಬ ಉಪಯುಕ್ತ. ನಾರಿನಂಶ ಬಂದು ಹಲಸಿನ ಹಣ್ಣಿನಲ್ಲಿ 1.1 ಗ್ರಾಮ್ನಷ್ಟಿರುತ್ತೆ. ಪಿಷ್ಟ ಬಂದು 19.8 ಗ್ರಾಮ್ಸ್ಗಳು. ಶಕ್ತಿಯನ್ನು ನಾವು ಕಿಲೋ ಕ್ಯಾಲರಿಗಳಲ್ಲಿ ಹೇಳ್ತೀವಿ. ಶಕ್ತಿ ಇದರಲ್ಲಿ 88 ಕಿಲೋ ಕ್ಯಾಲರಿಗಳಿರ್ತವೆ. ಆಮೇಲೆ ಕ್ಯಾಲ್ಸಿಯಂ ಅಥವಾ ಸುಣ್ಣ 20 ಮಿಲಿಗ್ರಾಮ್ಗಳು. ಕಬ್ಬಿಣ 0.56 ಮಿಲಿಗ್ರಾಮ್ಗಳಷ್ಟು. ಆಮೇಲೆ ಜೀವಸತ್ವ ಎ ಅಥವಾ ಕ್ಯಾರೋಟಿನ್ಗಳು 175 µg ಇದೆ. ಅಂದರೆ ಈ ಹಲಸು ಜೀವಸತ್ವ ಎಯಿಂದ ತುಂಬ ಸಮೃದ್ಧ. ಆಮೇಲೆ ಜೀವಸತ್ವ ಸಿ ಅದು 7 ಮಿಲಿಗ್ರಾಮ್ಗಳು. ಹಾಗಾಗಿ ಹಲಸನ್ನು ಜೀವಸತ್ವ ಸಿ ಶ್ರೀಮಂತ ಆಹಾರ ಅಂತ ಕೂಡ ಹೇಳ್ಬೋದು. ಆಮೇಲೆ ಬಿ ಗುಂಪಿನ ಜೀವಸತ್ವಗಳಾದಂಥ ಥಯಾಮಿನ್ ಇದರಲ್ಲಿ 0.03 ಮಿಲಿಗ್ರಾಮ್ಗಳು. ರೈಬೋಫ್ಲೇವಿನ್ 0.11 ಮಿಲಿಗ್ರಾಮ್ಗಳು. ಆಮೇಲೆ ನಯಾಸಿನ್ನು 0.4 ಮಿಲಿಗ್ರಾಮ್ಗಳು. ಆಮೇಲೆ ಪೊಟ್ಯಾಷಿಯಂ ಅಂತ ಏನಿದೆ, ಇದು ಒಂದು ಎಲೆಕ್ಟ್ರೋಲೈಟ್, ಅದು 303 ಮಿಲಿಗ್ರಾಮ್ಗಳಿದೆ. ಅಂದರೆ ಹಲಸು ಪೊಟ್ಯಾಷಿಯಂ ಕೂಡ ಅಧಿಕವಾಗಿ ಹೊಂದಿರುತ್ತೆ. ಇನ್ನು ಹಲಸಿನ ಹಣ್ಣಿನ ಒಂದು ಸೇವನೆಯಿಂದ ಆರೋಗ್ಯದ ಮೇಲೆ ಯಾವ ರೀತಿಯಾದಂಥ ಉತ್ತಮವಾದಂಥ ಪರಿಣಾಮಗಳು ಉಂಟಾಗ್ತವೆ ಅಂತ ಸ್ವಲ್ಪ ತಿಳಿಸ್ಕೊಡ್ತೀರಾ? ನೋಡಿ, ಹಲಸಿನ ಹಣ್ಣಿನಲ್ಲಿ ಈ ಪೊಟ್ಯಾಷಿಯಂ ಅಂಶ ಅಧಿಕವಾಗಿರೋದ್ರಿಂದ ರಕ್ತದೊತ್ತಡವನ್ನು ಕಡಿಮೆ ಮಾಡುವಲ್ಲಿ ಇದು ಸಹಾಯಕಾರಿ ಮೊದಲನೇದು. ಆಮೇಲೆ ಹಲಸಿನ ಹಣ್ಣಿನ ಆ್ಯಂಟಿ ಆಕ್ಸಿಡೆಂಟ್ಗಳು, ಅಂದರೆ ಇವು ಉತ್ಕರ್ಷಣೆಯನ್ನು ತಡಿತವೆ, ಅದಕ್ಕೆ ನಾವು ಆ್ಯಂಟಿ ಆಕ್ಸಿಡೆಂಟ್ಗಳಂತ ಹೇಳ್ತೀವಿ. ಇವು ಇರೋದ್ರಿಂದ ಕ್ಯಾನ್ಸರ್ ರೋಗದ ವಿರುದ್ಧ ಇದು ರಕ್ಷಣೆ ನೀಡುತ್ತೆ. ಮೂರನೇದಾಗಿ ಅಜೀರ್ಣ, ಮಲಬದ್ಧತೆ ಮತ್ತು ಕರುಳು ಹುಣ್ಣು ಅಥವಾ ಅಲ್ಸರ್ ಈ ರೋಗಗಳಿಂದ ಬಳಲುತ್ತಾ ಇರುವವರಿಗೆ ಹಲಸು ಔಷಧಿಯಂತೆ ಕೆಲಸ ಮಾಡುತ್ತೆ. ನಂತರ ಚರ್ಮ ಕಾಂತಿಯುಕ್ತವಾಗಿ ಹೊಳೆಯುವಂತೆ ಮಾಡಿ ಜೀವಕೋಶಗಳ ನಷ್ಟವಾಗುವುದನ್ನು ತಡೆಯುತ್ತೆ. ಹಲಸು ಮೊದಲೇ ಹೇಳಿದ್ದೀನಿ, ಶಕ್ತಿ ಅಥವಾ ಕ್ಯಾಲೋರಿಗಳನ್ನ ಕೊಬ್ಬನ್ನ ಕಡಿಮೆ ಹೊಂದಿರೋದ್ರಿಂದ ಸ್ಥೂಲಕಾಯಿಗಳಿಗೆ ಅಥವಾ ಅತಿಯಾದ ತೂಕ ಇರೋರಿಗೆ, ದಪ್ಪ ಇರೋರಿಗೆ ತೂಕ ಇಳಿಸಲಿಕ್ಕೆ ಸಹಾಯಕಾರಿ. ಇನ್ನು ದೇಹಕ್ಕೆ ಬೇಕಾದ ಪೊಟ್ಯಾಷಿಯಂ, ಕಬ್ಬಿಣ, ಫಾಸ್ಫರಸ್, ಕ್ಯಾಲ್ಸಿಯಂ, ನಾರಿನಂಶ, ಈ ಎಲ್ಲ ಪೋಷಕಾಂಶಗಳು ಕೂಡ ಹಲಸಿನ ಹಣ್ಣಿನಲ್ಲಿ ಹೇರಳವಾಗಿದೆ. ಹೀಗೆ ಹಲಸಿನ ಹಣ್ಣು ನಮ್ಮ ಆರೋಗ್ಯವನ್ನ ಕಾಪಾಡುವಲ್ಲಿ ಖಂಡಿತ ಸಹಾಯ ಮಾಡುತ್ತೆ. ಇದನ್ನ, ಈ ಹಲಸಿನ ಹಣ್ಣನ್ನು ನಾವು ಬಳಸ್ಕೊಂಡು ಯಾವ್ಯಾವ ಮೌಲ್ಯವರ್ಧಿತ ಉತ್ಪನ್ನಗಳನ್ನ ತಯಾರಿಸ್ಕೋಬಹುದು ಅಂತೀರಿ? ಹಲಸಿನ ಹಣ್ಣಿನಿಂದ ಬೇಕಾದಷ್ಟು ಮೌಲ್ಯವರ್ಧಿತ ಉತ್ಪನ್ನಗಳನ್ನ ತಯಾರಿಸಬಹುದು. ಅದರಲ್ಲಿ ಕೆಲವೊಂದನ್ನು ನಾನು ನಿಮಗೆ ಹೇಳ್ತೀನಿ. ಮೊದಲನೇದಾಗಿ ಹಲಸಿನ ಹಲ್ವಾ, ತುಂಬಾ ಚೆನ್ನಾಗಿರುತ್ತೆ ಇದು. ಚೆನ್ನಾಗಿ ಮಾಗಿರುವಂತ ಹಣ್ಣಾದ ಹಲಸಿನ ಹಣ್ಣು ತಗೊಂಡು ಆಮೇಲೆ ಅದರಿಂದ ಬೀಜಗಳನ್ನ ತೆಗಿಬೇಕು. ಈ ಬೀಜ ರಹಿತ ತೊಳೆಗಳನ್ನ ಸಣ್ಣ ಸಣ್ಣ ಚೂರುಗಳಾಗಿ ಕತ್ತರಿಸಿ ಕುಕ್ಕರಲ್ಲಿ 15 ನಿಮಿಷ ಬೇಯಿಸಬೇಕು. ಸುಮಾರಾಗಿ 1 ಕೆಜಿ ತೊಳೆಗೆ 100 ಗ್ರಾಂ ಸಕ್ಕರೆ ಬೇಕಾಗುತ್ತೆ, 100 ಗ್ರಾಂ ತುಪ್ಪ ಬೇಕಾಗುತ್ತೆ. ಮತ್ತೊಮ್ಮೆ ಹೇಳ್ತೀನಿ, 1 ಕೆಜಿ ತೊಳೆಗೆ 100 ಗ್ರಾಂ ಸಕ್ಕರೆ ಬೇಕು, ಮತ್ತೆ ಸುಮಾರಾಗಿ 100 ಗ್ರಾಂಗಳಷ್ಟು ತುಪ್ಪ ಬೇಕು. 1 ಕೆಜಿ ತೊಳೆಗೆ ಈ ಸಕ್ಕರೆ ಸೇರಿಸಿಬಿಟ್ಟು ಹಲ್ವಾ ಹದ ಬರೋ ತನಕ ಒಂದು ದಪ್ಪನೆ ಪಾತ್ರೆನಲ್ಲಿ ತಿರುವುತ್ತಾ ಕುದಿಸಬೇಕು. ಹಾಗೆ ಕುದಿಸ್ತಾ ಇರುವಾಗ ನೀವು ತುಪ್ಪನೂ ಸೇರಿಸ್ಕೊಳ್ಳಿ. ಹಲ್ವಾ ಹದ ಬಂದಾದ ನಂತರ ಈ ತುಪ್ಪ ಸವರದ ತಟ್ಟೆಗೆ ಅದನ್ನ ಹಾಕಿಬಿಟ್ಟು ಬಿಟ್ಬಿಡಿ. ತಣ್ಣಗಾದ ಮೇಲೆ ಅದನ್ನ ಕತ್ತರಿಸ್ಕೊಳಕ್ ಆಗುತ್ತೆ. ಬೇಕಾದಲ್ಲಿ ದ್ರಾಕ್ಷೆ, ಗೋಡಂಬಿ ಇದೆಲ್ಲ ಚೂರುಗಳನ್ನು ಕೂಡ ತಿರುವುತ್ತಾ ಇರುವಾಗ ಸೇರಿಸ್ಕೋಬಹುದು. ಆರದ ಮೇಲೆ ಇದನ್ನ ಕತ್ತರಿಸಿ ಆದ್ಮೇಲೆ ಪಾಲಿಥಿನ್ ಕವರ್ಗಳಲ್ಲಿ ಪ್ಯಾಕ್ ಮಾಡಿ ನೀವು ಸಂಗ್ರಹಿಸಿ ಕೂಡ ಇಡಬಹುದು. ಅಷ್ಟು ಬೇಗ ಹಾಳಾಗೋದಿಲ್ಲ ಇದು. ಇದನ್ನ ಬಿಟ್ಕೊಂಡ್ರೆ ಹಲಸಿನ ಚಿಪ್ಸ್ ಅಂತ ಮಾಡಬಹುದು, ಇದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಲಸಿನ ಚಿಪ್ಸ್ ಮಾಡೋಕೆ ನಮಗೆ ಹಲಸಿನ ಹಣ್ಣು ಬೇಕಾಗೋದಿಲ್ಲ. ಚೆನ್ನಾಗಿ ಬಲ್ತಿರ್ಬೇಕು, ಆದ್ರೂ ಹಣ್ಣಾಗಿರಬಾರದು. ಆ ತರ ಹಲಸಿನ ಕಾಯಿ ಅಂತ ಹೇಳೋಣ. ಹಲಸಿನ ಕಾಯಿ ತಗೊಂಡು ಅಂದ್ರೆ ಅತಿಯಾಗಿ ಪಕ್ವವಾಗಿರಬಾರದು, ಹಣ್ಣಾಗಿರಬಾರದು, ಮಾಗಿದ ಹಣ್ಣು ಬೇಡ, ಆದ್ರೆ ಬಲ್ತಿರಬೇಕು. ದೋರ್ಗಾಯಿ ಅಂತಾರಲ್ಲ, ಹೌದು, ಆ ತರ ತಗೊಂಡು ತೊಳೆಗಳನ್ನ ಸಣ್ಣನಾಗಿ ಉದ್ದನೆ ಹೋಳುಗಳಾಗಿ ಕತ್ತರಿಸಬೇಕು. ಈ ಕತ್ತರಿಸಿದ ಹೋಳುಗಳನ್ನ ಎಣ್ಣೆಯಲ್ಲಿ ಕಂದು ಬಣ್ಣ ಬರೋ ತನಕ ಕರಿಬೇಕು. ಈ ಕರಿದ ಹೋಳುಗಳನ್ನ ಇನ್ನೊಂದು ಪಾತ್ರೆಗೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಮೆಣಸಿನ ಪುಡಿ ಸೇರಿಸಿ ಮಿಶ್ರಣ ಮಾಡಿದ್ರೆ ಆಯ್ತು. ಇದು ಕೂಡ ಬೇಗ ಹಾಳಾಗೋದಿಲ್ಲ, ಯಾಕಂದ್ರೆ ಇಲ್ಲೆಲ್ಲೂ ನೀರಿನ ಸಂಪರ್ಕ ಇಲ್ಲ. ಆದ್ರಿಂದ ಇದನ್ನ ಪಾಲಿಥಿನ್ ಚೀಲಗಳಲ್ಲಿ ಪ್ಯಾಕ್ ಮಾಡಿ ಶೇಖರಿಸಿ ನೀವು ಬೇಕಿದ್ರೆ ಮಾರಾಟನೂ ಮಾಡಬಹುದು. ಮತ್ತೆ ಈ ಹಲಸಿನಿಂದ ಹಣ್ಣಿನ ಒಂದು ರಸವನ್ನು ಏನಾದರೂ ತಯಾರಿಸಬಹುದು? ಹೌದು, ಹಲಸಿನ ಹಣ್ಣಿನಿಂದ ನೋಡಿ ಜ್ಯೂಸ್ ಅಥವಾ ರಸ ನೀವು ಯಾವ್ದು ಹೇಳ್ತೀರೋ ಹಾಗೆ ಅದನ್ನು ಕೂಡ ಮಾಡಬಹುದು. ಅದನ್ನ ಮಾಡೋದು ಹೇಗಂದ್ರೆ, ಈ ಕೊಯ್ಲು ಮಾಡಿದ ಹಲಸಿನ ಹಣ್ಣಿನ ತೊಳೆಗಳಿರ್ತಾವಲ್ಲ, ತೊಳೆಗಳಿಂದ ಬೀಜಗಳನ್ನ ತೆಗಿಬೇಕು. ಬೀಜ ತೆಗೆದಾದ್ಮೇಲೆ ಅದನ್ನ ಸ್ವಲ್ಪ ಮಿಕ್ಸರ್ ಅಲ್ಲಿ ಹಾಕಿ ನೀರ್ ಹಾಕಿ ರುಬ್ಕೋಬೇಕು. ಅಂದ್ರೆ ಸಮರೂಪೀಕರಣಗೊಳಿಸೋದು ಅಂತ, ಒಂದ್ ಕಡೆ ಜಾಸ್ತಿ ದಪ್ಪ, ಕಡಿಮೆ ದಪ್ಪ, ನೀರ್ ಜಾಸ್ತಿ ಇರೋದು, ಹಾಗಲ್ಲ, ಸಮರೂಪೀಕರಣ, ಯೂನಿಫಾರ್ಮ್ ಮಿಕ್ಸ್ಚರ್ ಆತರ ಆಗ್ಬೇಕು. ಮಿಕ್ಸರ್ ಅಲ್ಲಿ ರುಬ್ಕೊಂಡಾದ್ಮೇಲೆ ಆ ದ್ರಾವಣನ 5 ನಿಮಿಷ ಕುದಿಸಬೇಕು. ಕುದಿಸುವಾಗ ಬೇಕಿದ್ರೆ ಒಂದ್ ಸ್ವಲ್ಪ ಉಪ್ಪು ಹಾಕಿ ಆ ನಂತರ ಕೊಠಡಿ ಉಷ್ಣಾಂಶದಲ್ಲೇ, ಅಂದ್ರೆ ನಿಮ್ಮ ಕೊಠಡಿಯಲ್ಲೇ ಒಂದು ರಾತ್ರಿ 12 ಗಂಟೆ ಕಾಲ ಸುಮ್ಮನೆ ಬಿಟ್ಬಿಡಿ. ಮರುದಿನ ಆ ರಸವನ್ನ ಸೋಸ್ಕೊಳ್ಳಿ. ಸೋಸಾದ್ಮೇಲೆ ಅದಕ್ಕೆ ನೀರು, ಸಕ್ಕರೆ, ಸಿಟ್ರಿಕ್ ಆಮ್ಲ ಸೇರಿಸಬೇಕು. ಸಾಮಾನ್ಯ 1 ಕೆಜಿ ತಿರುಳಿಗೆ 1 ಚಮಚ ಸಿಟ್ರಿಕ್ ಆಮ್ಲ ಅಂದ್ರೆ 5 ಗ್ರಾಂ ಸಿಟ್ರಿಕ್ ಆಮ್ಲ ಬೇಕಾಗುತ್ತೆ. ಆಮೇಲೆ 1/4 ಕೆಜಿ ಸಕ್ಕರೆ ಸಾಕು. ಸಕ್ಕರೆ ಮಾತ್ರ ಇದು ನಮ್ಮ ರುಚಿಗೆ ತಕ್ಕಷ್ಟು ಅಂತ ಹೇಳ್ತೀವಿ. ಕೆಲವೊಮ್ಮೆ ಹಲಸಿನ ಹಣ್ಣು ತುಂಬಾ ಸಿಹಿ ಇರುತ್ತೆ, ಆಗ ಅದಕ್ಕೆ 1/4 ಕೆಜಿ ಹಾಕಬೇಕು. ಕೆಲವೊಂದು ಹಲಸಿನ ಹಣ್ಣು ಅಷ್ಟೊಂದು ಸಿಹಿ ಇಲ್ಲದೆ ಇದ್ರೆ ಅದಕ್ಕೆ 1 ಕೆಜಿ ತೊಳೆಗೆ 1 ಕೆಜಿ ಸಕ್ಕರೆ ಕೂಡ ಬೇಕಾಗುತ್ತೆ. ಈ ರಸವನ್ನ ಮಾಡಿ ಮಾರಾಟ ಮಾಡೋ ಇದ್ರೆ ಆಗ ನೀವು ರಕ್ಷಕ ವಸ್ತುವನ್ನ ಸೇರಿಸಬೇಕಾಗುತ್ತೆ. ಸಾಮಾನ್ಯ ಹಲಸಿನ ಹಣ್ಣಲ್ಲಿ ಈ KMS ಪೊಟಾಷಿಯಂ ಮೆಟಾಬೈಸಲ್ಫೈಟ್ ಅಂತ ಏನಿದೆ ಆ ರಕ್ಷಕ ವಸ್ತುನ ಸೇರಿಸ್ತೀವಿ. ರಕ್ಷಕ ವಸ್ತುವನ್ನ ಜಾಸ್ತಿ ಹಾಕುವಂಗಿಲ್ಲ, 1 ಚಿಟಿಕೆಯಷ್ಟು ರಕ್ಷಕ ವಸ್ತುವನ್ನ ಮಾತ್ರ ಸೇರಿಸಬೇಕು. ಈ ತರ ತಯಾರು ಮಾಡಿದಂತ ಹಲಸಿನ ಹಣ್ಣಿನ ಜ್ಯೂಸ್ ಅಥವಾ ರಸವನ್ನ ಸ್ವಚ್ಛ ಬಾಟಲಿಗಳಲ್ಲಿ ತುಂಬಿ ಸೀಲ್ ಮಾಡಿ ಆ ನಂತರ ಪ್ಯಾಶ್ಚರೀಕರಣ ಮಾಡಬೇಕು. ಪ್ಯಾಶ್ಚರೀಕರಣ ಮನೆಯಲ್ಲೇ ಮಾಡೋದು ಹೇಗೆ ಅಂದ್ರೆ, ಒಂದು ದೊಡ್ಡ ಪಾತ್ರೆ ತಗೊಳ್ಳಿ, ಅದರಲ್ಲಿ ನೀರು ಕುದಿಸಿ, ನೀರು ಕುದಿತಾ ಇರುವಾಗ ಈ ಜ್ಯೂಸ್ ಅನ್ನ ಏನು ತುಂಬಿಕೊಂಡಿದ್ದೀರಾ ನೀವು ಬಾಟಲಿಗಳಲ್ಲಿ, ಕ್ಯಾಪ್ ಹಾಕಿ ಸೀಲ್ ಮಾಡಾದ ಬಾಟಲಿಗಳನ್ನ ಕುದಿತಾ ಇರುತ್ತಲ್ಲ, ಅದು ನೀರಲ್ಲಿ ಮುಳುಗಿಸಿ ಒಂದು 15-20 ನಿಮಿಷ ಕುದಿಸಬೇಕು ಚೆನ್ನಾಗಿ. ಅಂದ್ರೆ ಮಾತ್ರ ಈ ಜ್ಯೂಸ್ ಒಂದೆರಡು ತಿಂಗಳ ಹಾಳಾಗೋದಿಲ್ಲ, ಆಗ ನೀವು ಮಾರಾಟಕ್ಕೆ ಕಳಿಸಬಹುದು. ಮಾರಾಟ ಮಾಡುವಂತ ಇದು ಇಲ್ಲದೆ ಇದ್ರೆ, ಮನೆಯಲ್ಲೇ ಸೇವನೆಗಾದ್ರೆ ನೀವು ಈ ಪ್ಯಾಶ್ಚರೀಕರಣ ಮಾಡಬೇಕಾಗಿಲ್ಲ. ಅದರ ಅಗತ್ಯತೆ ಇರೋದಿಲ್ಲ. ಹೌದು, ಇನ್ನ ಯಾವ ಉತ್ಪನ್ನವನ್ನು ತಯಾರಿಸಬಹುದು? ನೋಡಿ, ಹಲಸಿನ ಹಣ್ಣಿಂದ ಹಪ್ಪಳ ಮಾಡಬಹುದು. ನೀವು ಹಪ್ಪಳ ಮಾಡಬೇಕು ಅಂದ್ರೆ ಇದಕ್ಕೂ ಅಷ್ಟೇ, ಬೀಜ ಇರಬಾರದು. ಬೀಜ ಇಲ್ಲದಂತ ಹಲಸಿನ ಹಣ್ಣಿನ ತೊಳೆಗಳನ್ನ ನೀರಲ್ಲಿ ಒಂದು ಅರ್ಧ ಗಂಟೆ ಕಾಲ ಬೇಯಿಸಿಕೊಂಡು ಒಂಥರ ಅಂಟಿನ ತಿರಳನ್ನಾಗಿ ಮಾಡ್ಬೇಕು. ಈಗ ನೀವು ಮನೆಯಲ್ಲಿ ಮಾಡ್ತಾ ಇರ್ತೀರ ಉದ್ದಿನ ಹಪ್ಪಳ, ಅದು ಸ್ವಲ್ಪ ಅಂಟಿನ ಮಿಶ್ರಣ ಇರುತ್ತೆ. ಅದೇ ತರ ನೀವು ಬೀಜರಹಿತ ತೊಳೆಗಳನ್ನ ನೀರಲ್ಲಿ ಅರ್ಧ ಗಂಟೆ ಕಾಲ ಬೇಯಿಸಿದಾಗ ಅದು ಒಂಥರ ಅಂಟಿನ ತಿರಳೇ ಆಗುತ್ತೆ. ಇದಕ್ಕೆ ನೀವು ಉಪ್ಪು, ಹಪ್ಪಳದ ಖಾರ, ಮಾಕಿ ಹಪ್ಪಳಗಳನ್ನ ಹೇಗೆ ಮಾಡ್ತೀರಾ ಅದೇ ತರ ಎಲ್ಲ ಮಸಾಲೆ ಪದಾರ್ಥಗಳನ್ನ ಸೇರಿಸಿಬಿಟ್ಟು ರುಬ್ಬಿಕೊಳ್ಳಿ. ಈ ರುಬ್ಬಿದ ತಿರುಳಿಗೆ ತೆಳ್ಳಗೆ ತಟ್ಟಿಬಿಟ್ಟು ಒಣಗಿಸಿ ಒಣಗಿಸಿದಂತ ಹಪ್ಪಳಗಳನ್ನು ಕೂಡ ನೀವು ಪ್ಯಾಕ್ ಮಾಡಿ ಮಾರಾಟ ಮಾಡಬಹುದು, ಅಥವಾ ಮನೆಯಲ್ಲಿ ಎಣ್ಣೆಯಲ್ಲಿ ಕರೆದು ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಹಲಸಿನ ಹಣ್ಣಿನ ಜಾಮ್ ಕೂಡ ಮಾಡಬಹುದು. ಹಲಸಿನ ಹಣ್ಣು ಜಾಮ್ ಮಾಡೋದು ಹೇಗೆ ಅಂದ್ರೆ, ಇದಕ್ಕೂ ಕೂಡ ಬೀಜ ಇರಬಾರದು. ಬೀಜ ರಹಿತ ತೊಳೆಗಳನ್ನ ಮಿಕ್ಸಿಯಲ್ಲಿ ಚೆನ್ನಾಗಿ ರುಬ್ಕೊಳ್ಳಿ. 1 ಕೆಜಿ ಹಣ್ಣಿನ ತೊಳೆಗೆ ಸುಮಾರಾಗಿ 3/4 ಕೆಜಿ ಸಕ್ಕರೆ ಬೆರೆಸಿ ಕುದಿಸಿ. ಎಲ್ಲಿವರೆಗೂ ಕುದಿಸಿ ಅಂದ್ರೆ ಜಾಮ್ ಹದ ಬರೋ ತನಕ ಕುದಿಸಬೇಕು. ಇದಕ್ಕೆ 1 ಚಮಚ ಸಿಟ್ರಿಕ್ ಆಮ್ಲ ಬೇಕಾಗುತ್ತೆ, ಅಥವಾ 5 ಗ್ರಾಮ್ ಸಿಟ್ರಿಕ್ ಆಮ್ಲ ಮೊದಲೇ ಹೇಳಿದೀವಿ. ಜಾಮ್ ಹದ ಬಂದಾದ ಮೇಲೆ ಬಾಟ್ಲಿಗಳಲ್ಲಿ ತುಂಬಿ ನೀವು ಶೇಖರಿಸಿ ಇಡಬಹುದು. ಮಾರಾಟ ಮಾಡುವಂತ ಮನಸ್ಸಿದ್ರೆ ಆಗ 1 ಚಿಟಿಕೆ KMS ಅನ್ನ ಬೆರೆಸಬೇಕಾಗುತ್ತೆ. ನೀವು ಮನೆಯಲ್ಲೇ ಸೇವಿಸೋದಾದ್ರೆ ಈ ಜಾಮಿಗೆ ನೀವು KMS ಸೇರಿಸಬೇಕಾಗಿಲ್ಲ. KMS ಅಂದ್ರೆ ಪೊಟ್ಯಾಷಿಯಂ ಮೆಟಾಬೈಸಲ್ಫೈಟ್ ಅಂತ ಎಲ್ಲ ಅಂಗಡಿಗಳಲ್ಲಿ ಇದು ಸಿಗುತ್ತೆ. ಇದು ರಕ್ಷಕ ವಸ್ತು. ಈ ರಕ್ಷಕ ವಸ್ತು ಹಾಕೋದ್ರಿಂದ ಮಿಶ್ರಣ ಸುಮಾರಾಗಿ 6 ತಿಂಗಳ ಹಾಳಾಗದೆ ರಕ್ಷಣೆ ಮಾಡುತ್ತೆ. ಇನ್ನ ಈ ಹಲಸಿನ ಹಣ್ಣನ್ನ ನಾವು ನೋಡಿದ್ರೆ ಅದರಲ್ಲಿ ಬೀಜಗಳನ್ನು ಕೂಡ ಕಾಣ್ತೇವೆ. ಹೌದು, ಈ ಬೀಜಗಳನ್ನ ಸಾಮಾನ್ಯವಾಗಿ ಹಳ್ಳಿಗಳ ಕಡೆ ಅದನ್ನ ಸುಟ್ಟು ತಿನ್ನೋದನ್ನೇ ಜಾಸ್ತಿ. ಮತ್ತೆ ಈ ಬೀಜಗಳನ್ನ ನಾವು ಎಷ್ಟು ಮಟ್ಟಿಗೆ ನಮ್ಮ ಆಹಾರದಲ್ಲಿ ಬಳಸ್ಕೋಬಹುದು ಅಂತೀರ? ಮತ್ತೆ ಈ ಬೀಜಗಳಲ್ಲಿರುವಂತ ಪೌಷ್ಟಿಕಾಂಶಗಳ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ಹಲಸಿನ ಬೀಜಗಳ ಪ್ರಾಮುಖ್ಯತೆ ಮಾತ್ರ ನಮ್ಮಲ್ಲಿ ಬಹಳಷ್ಟು ಜನರಿಗೆ ಗೊತ್ತಿಲ್ಲ. ಹೀಗಾಗಿ ಈ ಬೆಂಗಳೂರು ನಗರ ಪ್ರದೇಶದವರಂತೂ ಬೀಜಗಳನ್ನ ಬಿಸಾಕ್ಬಿಡ್ತಾರೆ. ಈ ಹಲಸಿನ ಬೀಜಗಳು ಪ್ರತಿ 100 ಗ್ರಾಂ ಅಲ್ಲಿ 135 ಕಿಲೋ ಕ್ಯಾಲೋರಿಗಳಷ್ಟು ಶಕ್ತಿಯನ್ನ ಒದಗಿಸ್ತವೆ. ಅಷ್ಟೇ ಅಲ್ಲ, ಈ ಹಲಸಿನ ಬೀಜಗಳು ನಾರಿನಂಶ, ಜೀವಸತ್ವ ಎ, ಜೀವಸತ್ವ ಸಿ ಮತ್ತೆ ಬಿ ಗುಂಪಿನ ಜೀವಸತ್ವಗಳು, ಅದಾದ್ಮೇಲೆ ಕ್ಯಾಲ್ಸಿಯಂ, ಜಿಂಕ್ ಮತ್ತೆ ಫಾಸ್ಫರಸ್ ಇವೆಲ್ಲ ಲವಣಗಳನ್ನ ಅಧಿಕವಾಗಿ ಹೊಂದಿವೆ. ಅಷ್ಟೇ ಅಲ್ಲ, ಲಿಗ್ನನ್ ಅಂತ ಹೇಳ್ತೀವಿ, ಐಸೋಫ್ಲೇವೋನ್ಸ್ ಅಂತ, ಸ್ಯಾಪೋನಿನ್ಸ್ ಅಂತ, ಇವೆಲ್ಲ ಈ ಫೈಟೋನ್ಯೂಟ್ರಿಯಂಟ್ಸ್ ಅಂದರೆ ಆರೋಗ್ಯಕಾರಿ ಅಂಶಗಳು, ಇವೆಲ್ಲವನ್ನು ಹಲಸಿನ ಬೀಜಗಳು ಹೊಂದಿವೆ. ಹೀಗಾಗಿ ಹಲಸಿನ ಬೀಜಗಳು ಸಹ ರಕ್ತದೊತ್ತಡ, ಕ್ಯಾನ್ಸರ್, ಕರುಳು ಹುಣ್ಣು ಮುಂತಾದ ಎಲ್ಲ ರೋಗಗಳಿಂದ ರಕ್ಷಿಸುವಂತ ಗುಣವನ್ನು ಕೂಡ ಹೊಂದಿವೆ. ಹೀಗೆ ಹಲಸಿನ ಹಣ್ಣಿನ ಬೀಜದ ಪುಡಿ ಅಜೀರ್ಣದಿಂದ ಉಂಟಾಗುವಂತ ಹೊಟ್ಟೆ ಉಬ್ಬರ ಇತ್ಯಾದಿಯಲ್ಲಿ ಕೂಡ ತುಂಬಾ ಸಹಾಯಕಾರಿ. ಈ ಬೀಜಗಳನ್ನ ನಾವು ಬೇಯಿಸಿ ತರಕಾರಿಯಂತೆ ಬಳಸಬಹುದು. ನೀವು ಬೇಯಿಸಿ ಅದನ್ನ ಉಪಯೋಗಿಸಿದ್ರೆ ಆಮೇಲೆ ಒಣಗಿದ ಬೀಜಗಳನ್ನ ನಮ್ಮ ಹಳ್ಳಿ ಕಡೆ ಹುರಿದು ತಿಂತಾರೆ. ಹಾಗೆ ನೀವು ಕರೀಲೂಬಹುದು. ಆಮೇಲೆ ಬೀಜಗಳನ್ನ ಸಂಸ್ಕರಿಸಿ ಒಣಗಿಸಿಬಿಟ್ಟು ಬೀಜದ ಹಿಟ್ಟನ್ನು ತಯಾರಿಸಿ ಚಪಾತಿ ಮಾಡ್ತೀವಲ್ಲ ನಾವು, ಗೋಧಿ ಹಿಟ್ಟಿನ ಜೊತೆ 1:1 ಪ್ರಮಾಣದಲ್ಲಿ, ಅಂದ್ರೆ ಗೋಧಿ ಹಿಟ್ಟು 1 ಕಪ್ ಆದ್ರೆ ಈ ಬೀಜದ ಪುಡಿ 1 ಕಪ್, ಆ ತರ ಪ್ರಮಾಣದಲ್ಲಿ ಸೇರಿಸಿ ಚಪಾತಿ ಕೂಡ ತಯಾರಿಸಬಹುದು. ಆಮೇಲೆ ಈ ಬೀಜದ ಹಿಟ್ಟನ್ನ ಮೈದಾ ಹಿಟ್ಟಿನ ಜೊತೆ ಬೆರೆಸಿ ಬೇಕರಿ ಖಾದ್ಯಗಳನ್ನು ಕೂಡ ತಯಾರಿಸಬಹುದು. ಈಗ ಹಲಸಿನಣ್ಣಿನ ಮೌಲ್ಯವರ್ಧಿತ ಪದಾರ್ಥಗಳ ಬಗ್ಗೆ ತಾವು ತಿಳಿಸಿಕೊಟ್ರಿ, ಇವು ಎಷ್ಟು ಮಟ್ಟಿಗೆ ಲಾಭದಾಯಕ ಅಂತೀರಾ? ಇವು ಖಂಡಿತ ಲಾಭದಾಯಕ. ಯಾಕಂದ್ರೆ ನಮ್ಮ ದೇಶದಲ್ಲಿ ಬಹಳಷ್ಟು ಜನಸಂಖ್ಯೆ ಬಡತನ ರೇಖೆಗಿಂತ ಕೆಳಗಡೆ ಇದ್ದಾರೆ. ಈ ದುಬಾರಿ ಬೆಲೆ ಹಣ್ಣುಗಳು ಏನು ಮಾರುಕಟ್ಟೆಯಲ್ಲಿ ಸಿಗ್ತವೆ, ಸೇಬು, ದ್ರಾಕ್ಷೆ, ಕಿತ್ತಳೆ, ಬಾಳೆ ಇತ್ಯಾದಿಯನ್ನ ಮಾರುಕಟ್ಟೆಯಲ್ಲಿ ಖರೀದಿಸಿ ತಿನ್ನುವಂತ ಸಾಮರ್ಥ್ಯ ಬಹಳಷ್ಟು ಜನರಿಗೆ ಇರೋದಿಲ್ಲ. ಹೀಗಾಗಿ ಅಪೌಷ್ಟಿಕತೆಯಿಂದ ನಮ್ಮ ಜನ ನರಳುತ್ತಾ ಇದ್ದಾರೆ. ಇದಕ್ಕೆ ಪರ್ಯಾಯವಾಗಿ ಹೆಚ್ಚು ಬಳಕೆಯಲ್ಲಿ ಇಲ್ಲದ ಆದರೆ ವ್ಯಾಪಕವಾಗಿ ಬೆಳೆಯುವಂತ ಹಣ್ಣುಗಳು ಈ ಅಪೌಷ್ಟಿಕತೆಯನ್ನ ನಿವಾರಿಸಲಿಕ್ಕೆ ಖಂಡಿತವಾಗಿ ಸಹಾಯ ಮಾಡ್ತವೆ. ಈ ತರ ಹಣ್ಣುಗಳು ಅಂದ್ರೆ ಈ ಬೆಟ್ಟದ ನೆಲ್ಲಿ, ಆಮೇಲೆ ಹಲಸು, ಅದರಲ್ಲಿ ಮುಖ್ಯವಾದದ್ದೇ ಹಲಸಿನ ಹಣ್ಣು. ಯಾಕಂದ್ರೆ ಹಲಸಿನ ಹಣ್ಣು ಹೆಚ್ಚು ಪೋಷಕಾಂಶಗಳಿಂದ ಕೂಡಿದೆ, ಆಕರ್ಷಕ ಬಣ್ಣ ಇದೆ, ಔಷಧೀಯ ಗುಣಗಳಿವೆ, ಆಮೇಲೆ ಇದರದ್ದು ಸುವಾಸನೆ ಕೂಡ ಬಹಳ ಪರಿಮಳ. ಹೀಗೆ ಇದು ಅದರದ್ದೇ ಆದಂತ ಪ್ರಾಮುಖ್ಯತೆಯನ್ನ ಪಡೆದಿದೆ. ಆಮೇಲೆ ಈ ಹಲಸಿನ ಹಣ್ಣನ್ನ ಬಡವರ ಹಣ್ಣು ಅಂತಾನೂ ಕರೀತಾರೆ. ಯಾಕಂದ್ರೆ ಇದು ಕೆಲವೊಂದು ಋತುಕಾಲದಲ್ಲಿ ಮಾತ್ರ ಸಿಗೋದಿದ್ರೂ ಕೂಡ ಆ ಕಾಲದಲ್ಲಿ ಎಲ್ಲ ವರ್ಗದ ಜನರಿಗೆ ಕಡಿಮೆ ಬೆಲೆಗೆ ಸಿಗುವಂತ ಹೇರಳವಾಗಿ ದೊರೆಯುವಂತ ಹಣ್ಣು. ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಹಲಸಿನ ಹಣ್ಣನ್ನ 11,333 ಹೆಕ್ಟರ್ ವಿಸ್ತೀರ್ಣ ಪ್ರದೇಶದಲ್ಲಿ ಬೆಳೀತಾ ಇದ್ದಾರೆ. 2.6 ಲಕ್ಷ ಟನ್ಗಳಷ್ಟು ಉತ್ಪಾದನೆಯನ್ನು ಮಾಡ್ತಾ ಇದ್ದಾರೆ. ಆದ ಕಾರಣ ಈ ಮೊದಲೇ ಹೇಳಿದಂಥ ಮೌಲ್ಯವರ್ಧಿತ ಪದಾರ್ಥಗಳನ್ನು ತಯಾರಿಸಿ ಮಾರಾಟ ಮಾಡೋದ್ರಿಂದ ಹಲಸು ಬೆಳೆಗಾರರಿಗೆ 2.5-6 ಪಟ್ಟು ಹೆಚ್ಚಿನ ಲಾಭ ದೊರೆಯುತ್ತವೆ ಅಂತ ಒಂದು ಅಂದಾಜು. ಅಂದರೆ ಈ ಒಂದು ಮೌಲ್ಯವರ್ಧಿತ ಉತ್ಪನ್ನಗಳನ್ನು ನಮ್ಮ ಸ್ವಸಹಾಯ ಸಂಘಗಳು ಅಥವಾ ಈ ಸ್ತ್ರೀ ಶಕ್ತಿ ಗುಂಪುಗಳು ಆದಾಯವನ್ನು ಹೆಚ್ಚುವಂಥ ಉತ್ಪಾದನಾ ಚಟುವಟಿಕೆಯಲ್ಲಿ ಬಳಸಿಕೊಂಡು ಪ್ರಾರಂಭ ಮಾಡಬಹುದು, ಈ ಮೌಲ್ಯವರ್ಧನೆಗೆ ಪ್ರಯತ್ನ ಪಡಬಹುದೇ ಅಂತೀರ? ಹೌದು, ಈಗ ನೋಡಿ ಕರ್ನಾಟಕದ ಎಲ್ಲ ಗ್ರಾಮೀಣ ಭಾಗಗಳಲ್ಲಿ ಇತ್ತೀಚೆಗೆ ಬೇಕಾದಷ್ಟು ಸ್ವಸಹಾಯ ಗುಂಪುಗಳ ರಚನೆ ಆಗಿದೆ. ಅಷ್ಟೇ ಅಲ್ಲ, ಈ ಗುಂಪುಗಳಲ್ಲಿ ಸಾಕಷ್ಟು ಹಣ ಕೂಡ ಕ್ರೋಢೀಕೃತ ಆಗಿದೆ. ಈ ಹಣವನ್ನ ಬಳಸಿಕೊಂಡು ನಮ್ಮ ಮಹಿಳೆಯರು ಹಲಸು ಬೆಳೆಯುವಂತಹ ಋತುವಿನಲ್ಲಿ ಯಾವುದೇ ಒಂದೆರಡು ಅವರಿಗೆ ಯಾವ್ದು ಇಷ್ಟ ಆಗುತ್ತೋ ಆ ತರ ಮೌಲ್ಯವರ್ಧಿತ ಉತ್ಪನ್ನಗಳನ್ನ ತಯಾರಿಸಿ ಮಾರಾಟ ಮಾಡಿ ಲಾಭ ಸಂಪಾದನೆ ಮಾಡಬಹುದು. ಆದ್ರೆ ಮಾರಾಟಕ್ಕಾಗಿ ಮೌಲ್ಯವರ್ಧಿತ ಉತ್ಪನ್ನವನ್ನ ತಯಾರಿಸುವಾಗ ಒಂದು ಅವರು ಎಲ್ಲೋ ಒಂದು ಕಡೆ ಉತ್ಪನ್ನವನ್ನ ತಯಾರಿಸುವಂತ ತರಬೇತಿ ತಗೋಬೇಕು. ಆ ನಂತರ ಸ್ವಚ್ಛತೆ ಕುರಿತು ವಿಶೇಷ ಗಮನವನ್ನ ಹರಿಸಬೇಕು. ಇವರಿಗೆ ತರಬೇತಿ ನಮ್ಮ ಎಲ್ಲ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಸಿಕ್ಕುತ್ತೆ. ಆಮೇಲೆ ಇನ್ನು ಸ್ವಚ್ಛತೆ ಬಗ್ಗೆ, ಸ್ವಚ್ಛತೆ ಹೇಗೆ ಅಂದ್ರೆ ಗುಂಪಿನ ಸದಸ್ಯರಿಗೆ ಅನುಕೂಲ ಆಗುವಂತೆ ಅವರು ಸ್ವಸಹಾಯ ಗುಂಪು ಅವರು ಒಂದು ಕೊಠಡಿಯನ್ನ ಬಾಡಿಗೆಗೆ ತಗೋಬೇಕು. ಅದು ಅವರಿಗೆ ಅನುಕೂಲವಾಗಿರ್ಬೇಕು. ಆ ಜಾಗದಲ್ಲಿ ಒಂದು ಕೊಠಡಿಯನ್ನ ಬಾಡಿಗೆಗೆ ತಗೋಬೇಕು. ಈ ಸಂಸ್ಕರಣಾ ಕೊಠಡಿ ಕಸ ಕಡ್ಡಿಗಳಿಲ್ಲದೆ ಸ್ವಚ್ಛವಾಗಿರಬೇಕು. ಕೊಠಡಿ ಗೋಡೆಗಳು ಸಹ ಸ್ವಚ್ಛವಾಗಿರಬೇಕು. ಕಿಟಕಿ ಬಾಗಿಲುಗಳು ಸರಿಯಾಗಿರಬೇಕು. ಆಮೇಲೆ ಅವರು ಮೌಲ್ಯವರ್ಧಿತ ಉತ್ಪನ್ನವನ್ನ ತಯಾರಿಸುವಾಗ ಮೇಜು, ಒಲೆ ಇಲ್ಲ ಸಿಂಕು, ಮತ್ತೆ ಮಿಕ್ಸರು, ಚಾಕು ಇತ್ಯಾದಿ ಸ್ವಚ್ಛವಾಗಿರುವಂತೆ ನೋಡ್ಕೋಬೇಕು. ಆಮೇಲೆ ಈ ಸಾಬೂನು ಮತ್ತೆ ಸ್ವಚ್ಛ ಕೈ ಒರೆಸುವಂತ ಬಟ್ಟೆ ಅಡಿಗೆ ಮಾಡುವ ಸ್ಥಳದಲ್ಲಿ ಸದಾ ಸಿಗುವಂತಿರಬೇಕು. ಯಾಕಿಷ್ಟು ಹೇಳ್ತಾ ಇದ್ದೀನಿ ಅಂದ್ರೆ ನಮ್ಮ ಸ್ವಸಹಾಯ ಗುಂಪಿನ ಮಹಿಳೆಯರು ಯಾವುದೇ ಒಂದು ನಾವು ಕೌಶಲ್ಯವನ್ನ ಮೌಲ್ಯವರ್ಧಿತ ಉತ್ಪನ್ನದ ತಯಾರಿಕೆಯನ್ನ ಹೇಳ್ಕೊಟ್ಟಾಗ ಬಹಳ ಬೇಗ ಕಲ್ತ್ಕೊಂಡ್ಬಿಡ್ತಾರೆ. ಆದ್ರೆ ಸ್ವಚ್ಛತೆ ಮಹತ್ವ ಅವರಿಗೆ ಅಷ್ಟು ಅರಿವಿರೋದಿಲ್ಲ. ಜನ ಇವರ ಪದಾರ್ಥವನ್ನ ಕೊಂಡುಕೊಳ್ಳುವಾಗ ಅದು ಸ್ವಚ್ಛವಾಗಿ ತಯಾರಾಗಿದೆಯಾ ಅಂತ ನೋಡ್ತಾರೆ. ಹಾಗಾಗಿ ಇವರು ಆ ಬಗ್ಗೆ ತುಂಬಾ ಎಚ್ಚರಿಕೆ ತಗೋಬೇಕು. ಆಮೇಲೆ ಮೂರನೇದಾಗಿ ವೈಯಕ್ತಿಕ ಸ್ವಚ್ಛತೆಯನ್ನ ಕಾಪಾಡಿಕೊಳ್ಳುವಂತಹದ್ದು, ಇದು ಬಹಳ ಮುಖ್ಯ. ಹೌದು, ಅಂದ್ರೆ ಆಹಾರ ತಯಾರಿಸುವಾಗ ಅವರು ಸ್ವಚ್ಛ ಬಟ್ಟೆ ಧರಿಸಬೇಕು, ಸಾಧ್ಯವಾದ್ರೆ ಸಮವಸ್ತ್ರ. ಆಮೇಲೆ ಕೂದಲನ್ನ ನೀಟಾಗಿ ಮೇಲಕ್ಕೆತ್ತಿ ಕಟ್ಟಿರಬೇಕು. ಪ್ರತಿದಿನ ಸ್ನಾನ ಮಾಡಬೇಕು. ಕೈಗಳನ್ನ ಸ್ವಚ್ಛವಾಗಿ ತೊಳೆದು ಅವರು ಕೆಲಸ ಪ್ರಾರಂಭಿಸಬೇಕು. ಕೆಲಸ ಮಾಡುವಾಗ ಈ ತಲೆ ಕೆರೆಯೋದು, ಬಾಯಿ ಮೂಗುಗಳನ್ನ ಬೆರಳುಗಳಿಂದ ಒರೆಸುವಂತಹದ್ದು, ಈ ತರ ಹವ್ಯಾಸಗಳೆಲ್ಲ ಇರಕೂಡದು. ಈ ನೆಗಡಿ, ಜ್ವರ ಮುಂತಾದ ಸೋಂಕುಗಳಿದ್ರೆ ಕೆಲಸ ಮಾಡುವವರಿಗೆ ಅಥವಾ ಅವರ ಕೈಗಳ ಮೇಲೆ ಆವತ್ತೇನಾದರೂ ಗುಳ್ಳೆ ಗಾಯ ಆಗಿದ್ದಿದ್ರೆ ಅವರು ಆಹಾರ ಪದಾರ್ಥ ತಯಾರಿಕೆಗೆ ಬರಲೇಬಾರದು. ಆಮೇಲೆ ಸ್ವಸಹಾಯ ಗುಂಪಲ್ಲಿ ಹೇಗೂ 12-20 ಜನ ಇರ್ತಾರೆ, ಅವರಲ್ಲಿ ಸ್ವಲ್ಪ ಚೆನ್ನಾಗಿ ಮಾತಾಡೋರು ಮಾರುಕಟ್ಟೆ ಹುಡುಕ್ಲಿಕ್ಕೆ ಪ್ರಯತ್ನ ಪಡಬೇಕು. ಪ್ರಾರಂಭಿಕ ಹಂತದಲ್ಲಿ ಹೆಚ್ಚಿನ ಲಾಭ ನಿರೀಕ್ಷೆ ಮಾಡಬಾರದು. ಒಳ್ಳೆಯ ಗುಣಮಟ್ಟವನ್ನ ಕಾಪಾಡಿಕೊಂಡು ಬರಬೇಕು. ಈ ತರ ಇದ್ರೆ ಯಶಸ್ಸು ಮಾತ್ರ ಅವರಿಗೆ ಖಂಡಿತವಾಗಿ ಸಿಗುತ್ತೆ. ಅಂದ್ರೆ ಮೌಲ್ಯವರ್ಧನೆಗೆ ತೊಡಗುವಂತವರು ತಮ್ಮ ವೈಯಕ್ತಿಕ ಸ್ವಚ್ಛತೆ ಕಡೆ ಗಮನ ಕೊಡಬೇಕು, ಜೊತೆಗೆ ಪರಿಸರ ಕೂಡ ಸ್ವಚ್ಛವಾಗಿರಬೇಕು. ಹೌದು, ಅವರು ಉತ್ತಮವಾದಂತ ಫಲಿತಾಂಶವನ್ನು ಪಡೆಯೋದಕ್ಕೆ ಅನುಕೂಲವಾಗುತ್ತೆ. ಹೌದು, ಆದ್ರಿಂದ ನಮ್ಮ ರೈತ ಮಹಿಳೆಯರಿಗೆ ಮತ್ತೆ ರೈತ ಬಾಂಧವರಿಗೆ ಈ ಹಲಸಿನಲ್ಲಿರುವಂತಹ ಪೌಷ್ಟಿಕಾಂಶಗಳು ಮತ್ತೆ ಈ ಹಲಸಿನ ಹಣ್ಣನ್ನು ಬಳಸಿಕೊಂಡು ಅವರು ಪದಾರ್ಥಗಳನ್ನು ತಯಾರಿಸಿಕೊಂಡು ತಾವು ಬಳಸಬಹುದು ಅಥವಾ ಮಾರಾಟಕ್ಕಾದರೂ ಅನ್ನೋದನ್ನ ತಿಳಿಸೋಣ ಅಂತಂದು ತಮ್ಮನ್ನು ಇಷ್ಟೆಲ್ಲ ಕೇಳಿದೆ. ತುಂಬ ವಿವರವಾದಂತ ಮಾಹಿತಿ ಮಾಡಿಕೊಟ್ರಿ ಡಾಕ್ಟರ್ ವಿಜಯಲಕ್ಷ್ಮಿ ಅವರೇ, ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು, ನಮಸ್ಕಾರ. ಇವರನ್ನು ಸಂದರ್ಶಿಸಿದವರು PM ಜಗದೀಶ್. ರೈತ ಬಾಂಧವರೇ, ನಾಳಿನ ರೈತಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಜೇನು ಕೃಷಿ ಕುರಿತು ಮಾಹಿತಿ ಕೇಳುವಿರಿ. ನಂತರ ವಿಶ್ವ ಪರಿಸರ ದಿನದ ಸಂದರ್ಭದಲ್ಲಿ ಪರಿಸರ ಸಂರಕ್ಷಣೆಯಲ್ಲಿ ನಮ್ಮ ಪಾತ್ರ ಕುರಿತು ಡಾಕ್ಟರ್ ರಾಮಕೃಷ್ಣ ಹೆಗಡೆ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇನ್ನು ನಾಳಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ನಿಧನ ಸುದ್ದಿ. ಕಿರುಗುರು ಗ್ರಾಮತ್ರ ಚೆಪ್ಪುಡಿರ ಎಂ ಕಾರ್ಯಪ್ಪ ಬಬ್ಬು ಅವು ಇಂದು ಮಜ್ಜನ ದಂಡಗಂಟೆಕ್ಕೆ ಮರಣಪಟ್ಟಿತು. ತೊಂಬ ದಂಡ ಬೈತರ ಚೆಪ್ಪುಡಿರ ಒಕ್ಕಪಟ್ಟೆದಾರ ಕಾರ್ಯಪ್ಪ ಬಬ್ಬು ಹೆಂಡ ಆಕಿರಿ ಕಾರ್ಯ ನಾಳೆ ಪೊಲಕ ಪತ್ತರೆ ಗಂಟೆಕ್ಕೆ ಪೊನ್ನಂಪೇಟೆ ಕೊಡವ ಸಮಾಜ ಕ್ಯಾಕೊಳತ್ತು ನಡಪ. ಪರಕಟಗೆರಿ ಪೂಕೊಳಕಾರರನ್ನ ಕಾಳಿಮಡ ಪೌತಿ ಉತ್ತಪ್ಪಂಡ ಮೋವ ರವೀಂದ್ರ ಅವು ಇಂದು ಮರಣಪಟ್ಟಿತು. ನಾಪತೊಟ್ಟು ಬೈತ್ರ ಕಾಳಿಮಡ ರವೀಂದ್ರ ಎಂಡ ಆಕಿರಿ ಕಾರ್ಯ ನಾಳೆ ಪೊಲಕ ಪನ್ನೊಂದು ಗಂಟೆಗೆ ಎಂಡ ಸ್ವಂತ ಮನೆಯಲ್ಲಿ ನಡಪಂದು ಒಕ್ಕಕರ ಅರಿಚಿಟ್ಟಿತು. ನಿಧನ ಸುದ್ದಿ ಕೇಳಿದಿರಿ. ಸುದ್ದಿ ಜೊಂಪೆ. ಸುದ್ದಿ ಜೊಂಪೆ ಓದುತ್ತಿರವು ಉಳುವಾರನ ರೋಷನ್ ವಸಂತ್ ಜೊಂಪೆನವರ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಸೇರಿದಂಗೆ ಸುಮಾರು ಸಂಘ ಸಂಸ್ಥೆಗಳ ಕೂಡುಕೂಟಲಿ ನಾಳೆ ಬೆಳಿಗ್ಗೆ 10 ಗಂಟೆಗೆ ವಿಶ್ವ ಪರಿಸರ ದಿನಾಚರಣೆಯ ಪ್ರಯುಕ್ತ ಗಿಡ ನಡುವ ಹಂಗೆ ಇನಾಂ ಪ್ರಧಾನ ಜಂಬರ ಹೊಸ ನ್ಯಾಯಾಲಯದ ಅಂಗಳಲ್ಲಿ ಏರ್ಪಾಡಾಟು. ಕಾರ್ಯಕ್ರಮಕ್ಕೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರು, ಪ್ರಧಾನ ಜಿಲ್ಲಾ ಸೆಷನ್ ನ್ಯಾಯಾಧೀಶ ಡಿಟಿ ಪುಟ್ಟರಂಗಸ್ವಾಮಿಯು ಚಾಲನೆ ಕೊಟ್ಟವೆ. ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್, ನ್ಯಾಯಾಧೀಶರು, ಸುಮಾರು ಇಲಾಖೆಯ ಅಧಿಕಾರಿಗಳ ಮುಖ್ಯ ಪಟ್ಟವು ಕೂಡಿಯಾಡಿವೆ. ಮುಂಗಾರು ಮಳೆ ಬೀಳಕನ ಮೀನುಗಳ ಸಂತಾನ ಜಾಸ್ತಿ ಆದ್ದರಿಂದ ಪ್ರತಿ ವರ್ಷದ ಜೂನ್ ತಾರೀಕು 1ರಿಂದ ಜುಲೈ ತಾರೀಕು 30ಕ್ಕೆ ಮುಟ್ಟ 2 ತಿಂಗಳ ರಾಜ್ಯದ ಎಲ್ಲ ಸರ್ವ ಋತು ಕೆರೆಗ ಹೊಳೆಗ ತೋಡುಗ ಸೇರಿದಂಗೆ ಎಲ್ಲೂ ಮೀನುಗಳ ಹಿಡಿಯದೆ ಮೀನುಗಳ ರಕ್ಷಣೆಗೆ ಹಂಗೆ ಸಂತಾನ ಅಭಿವೃದ್ಧಿ ಯಾಕೆ ಇಲಾಖೆಯನ್ನೊಟ್ಟಿಗೆ ಸಹಕರಿಸೋಕುತ್ತ ಮೀನುಗಾರಿಕೆ ಇಲಾಖೆಯ ಉಪನಿರ್ದೇಶಕರು ತಿಳಿಸಿಳು. 10 HP ಜಾಸ್ತಿ ಕರೆಂಟ್ ಸಂಪರ್ಕ ಪಡ್ಕೊಂಡಿರುವ ಕಾಫಿ ಬೆಳೆಗಾರರು ವಿದ್ಯುತ್ ಸ್ಥಾವರಗಳಲ್ಲಿ ಬಾಕಿ ಕಂದಾಯ ಉಳಿಸಿಕೊಂಡಿರೋದಕ್ಕೆ ಕರೆಂಟ್ ಸಂಪರ್ಕ ನಿಲ್ಲಿಸಿ ಸೂಚನೆ ಕೊಟ್ಟಳು. ಬಾಕಿ ಇರುವ ಕಂದಾಯನ ಮುಂದಿನ 1 ವಾರದೊಳಗೆ ಕಟ್ಟಕ್ಕು, ಇಲ್ಲದಿದ್ದರೆ ಕರೆಂಟ್ ಸರಬರಾಜು ನಿಲ್ಲಿಸಿವೆತ್ತ ಇಲಾಖೆಯ ಕಾನಿರೋಕ ಇಂಜಿನಿಯರ್ ತಿಳಿಸಿಳು. ಕೊಡಗು ಮಾಸ್ಟರ್ಸ್ ಅಥ್ಲೆಟಿಕ್ಸ್ನ ಕಡೆಯಿಂದ ಪೊನ್ನಂಪೇಟೆನ ಕರ್ನಾಟಕ ಪಬ್ಲಿಕ್ ಸ್ಕೂಲ್ನ ಆಟದ ಬಂಡಿ ನಡೆದ 5 ಕಿಲೋಮೀಟರ್ ರಸ್ತೆ ಓಟಲಿ ಬಂಗಾರಕೋಡಿ ವಿದ್ಯಾ ಹರೀಶ ಭಾಗವಹಿಸಿ 2ನೇ ಇನಾಮ ಮತ್ತೆ ಬೆಳ್ಳಿ ಪದಕನ ಪಡ್ಕೊಂಡಳು. ಇವು ಪೆರಜೆ ಗ್ರಾಮದ ಬಂಗಾರಕೋಡಿ ಹರೀಶ್ ಅವರ ಹೆಣ್ಣು. ವಿಶ್ವ ಪರಿಸರ ದಿನಾಚರಣೆಯ ಪ್ರಯುಕ್ತ ಗ್ರೀನ್ ಸಿಟಿ ಫೋರಂ ಹಂಗೆ ಮಡಿಕೇರಿ ನಗರಸಭೆಯ ಕೂಡುಕೂಟಲಿ ನಾಳೆ ಬೆಳಿಗ್ಗೆ 8 ಗಂಟೆಗೆ ನಗರಸಭೆಯ ಅಂಗಳಲ್ಲಿ ಪುಕ್ಸಟೆ ಗಿಡಗಳ ಹಂಚಿವೆ. ಲಯನ್ಸ್ ಕ್ಲಬ್ ಮಡಿಕೇರಿ, ಗ್ರೀನ್ ಸಿಟಿ ಫೋರಂ, ರೋಟರಿ ಕ್ಲಬ್, ರೋಟರಿ ಮಿಸ್ಟಿ ಹಿಲ್ಸ್, ರೆಡ್ ಕ್ರಾಸ್ ಮಡಿಕೇರಿ ಸೇರಿದಂಗೆ ಸುಮಾರು ಸಂಘ ಸಂಸ್ಥೆಗಳ ಕೂಡುಕೂಟಲಿ ವಿಶ್ವ ಪರಿಸರ ದಿನಾಚರಣೆಯ ಪ್ರಯುಕ್ತ ನಾಳೆ ಬೆಳಿಗ್ಗೆ 7:30 ಗಂಟೆಗೆ ಮೂರ್ನಾಡಿಂದ ಮಡಿಕೇರಿನ ಸುದರ್ಶನ ವೃತ್ತಕ್ಕೆ ಮುಟ್ಟ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಂಡು ಪರಿಸರವನ್ನು ಸಂರಕ್ಷಿಸೋಣ ಅಂತ ಹೇಳುವ ಧ್ಯೇಯವಾಕ್ಯದೊಟ್ಟಿಗೆ ಜನರಿಗೆ ಜಾಗೃತಿ ಬರೆಸುವ ಸೈಕಲ್ ಜಾಥಾ ಏರ್ಪಾಡಾಟು. ಸೋಮವಾರಪೇಟೆ ತಾಲೂಕು ಪಂಚಾಯತಿನ ಸಭಾಬಾಡಿಲಿ ಬೇರೆ ಬೇರೆ ಇಲಾಖೆಗಳ ತಾಲೂಕು ಮಟ್ಟದ ಅಧಿಕಾರಿಗಳ ಸಭೆ ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕ ಡಾಕ್ಟರ್ ಮಂತರ್ಗೌಡ ಅವರ ಅಧ್ಯಕ್ಷತೆಯಲ್ಲಿ ನಡೆದು. ಸಭೆಯಲ್ಲಿ ಶಾಸಕರು ಮಾತಾಡಿ ಮಳೆಗಾಲದಲ್ಲಿ ಬರುವ ಪ್ರಕೃತಿ ವಿಕೋಪನ ಎದುರಿಸಿಕೆ ಎಲ್ಲ ಇಲಾಖೆಯ ಅಧಿಕಾರಿಗ ತಯಾರಾಗಿರೋಕ್ಕೂ, ಪ್ರಕೃತಿ ವಿಕೋಪ ಆದ ಜಾಗಕ್ಕೆ ಅಧಿಕಾರಿಗ ತಕ್ಷಣ ಹೋಗಿ ನೋಡೋಕ್ಕೂ, ರಸ್ತೆಗಳಿಗೆ ಮರಗ ಬಿದ್ದರೆ ಅದನ್ನು ಆದಷ್ಟು ಬೇಗ ತೆಗೆಯೋಕ್ಕೂ, ಕಷ್ಟದ ಸ್ಥಿತಿಯಲ್ಲಿರುವ ಮನೆಗ ಹಂಗೆ ರಸ್ತೆಗಳ ಕುರಿತು ಮಾಹಿತಿ ಕೊಡೋಕ್ಕೂ, ಟಾಸ್ಕ್ ಫೋರ್ಸ್ ಸಮಿತಿಯಿಂದ ತಾಲೂಕಿನ ಎಲ್ಲ ಭಾಗದ ಮಾಹಿತಿಯನ್ನು ತಗೊಳಕುತ್ತ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಳು. ಸಭೆಗೆ ಸುಮಾರು ಇಲಾಖೆಯ ಅಧಿಕಾರಿಗೆ ಹಾಜರಾಗಿ ಮಾಹಿತಿ ಕೊಟ್ಟು. ಆಲೂರು ಸಿದ್ದಾಪುರದ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಗೆ 2023-24 ಸಾಲಿಗೆ ಬೇರೆ ಬೇರೆ ಕೋರ್ಸ್ಗಳಿಗೆ ಸೇರಿಕೆ ಅರ್ಜಿ ಕರೆದಳು. ಅರ್ಜಿ ಹಾಕಿಕೆ ಇದೇ ತಿಂಗಳ ತಾರೀಕು 7 ಆಖೇರಿ ದಿನ ಅಂತ ಸಂಸ್ಥೆಯ ಪ್ರಿನ್ಸಿಪಾಲವು ತಿಳಿಸಿಳು. ಕೊಡಗು ವಿಶ್ವವಿದ್ಯಾನಿಲಯ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜಿನ ಶೈಕ್ಷಣಿಕ ಸಾಲಿನ ಪ್ರವೇಶಾತಿ ಸುರಾಟು. ಅರ್ಜಿ ತಕೊಂಡವು ನಾಳೆ ಕಾಲೇಜಿನ ಕಚೇರಿಗೆ ಅರ್ಜಿನ ಕೊಡೋಕು. ಬಿಕಾಂ, ಬಿಕಾಂ ಸಿಎ, ಬಿಸಿಎ, ಬಿಎಸ್ಸಿ, ಬಿಎ, ಬಿಎಹೆಚ್ಆರ್ಡಿ, ಬಿಎಸ್ಡಬ್ಲ್ಯೂ ಸೇರಿದಂಗೆ ಸುಮಾರು ವಿಷಯಗಳ ಪದವಿ ಕ್ಲಾಸ್ಗಳಿಗೆ ತಾರೀಕು 7ರಿಂದ ಪ್ರವೇಶಾತಿ ಸುರಾದೆ. ವೇಳಾಪಟ್ಟಿನ ಕಾಲೇಜಿನ ವೆಬ್ಸೈಟ್ಲಿ ಪ್ರಕಟ ಮಾಡಿರುತ್ತಾ ಕಾಲೇಜಿನ ಪ್ರಿನ್ಸಿಪಾಲವು ತಿಳಿಸಿಳು. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಚಂಪೆ ಕೇಳಿದಿರಿ. ಈಗ ಜಾಹೀರಾತುಗಳು. ಟಾಟಾ ಮೋಟಾರ್ಸ್ ಅರಸ್ಕಾರ್ ಅವರ ಶೋರೂಮ್ ಮಡಿಕೇರಿಯಲ್ಲಿ ಹಾಗೂ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಇದೀಗ ಕೊಡಗಿನ ಗೋಣಿಗೊಪ್ಪ ಮತ್ತು ಕುಶಾಲನಗರದಲ್ಲಿ. ನಿಮ್ಮ ಆಯ್ಕೆಯ ಟಾಟಾ ಕಾರ್ಗಳ ಬುಕಿಂಗ್ ಹಾಗೂ ಸರ್ವಿಸ್ಗಾಗಿ ಭೇಟಿ ನೀಡಿ ಅರಸ್ಕಾರ್ ಭಗವತಿ ದೇವಸ್ಥಾನದ ಎದುರು ತೈಕೇರಿ ಗೋಣಿಗೊಪ್ಪ ಆಪೋಸಿಟ್ ಉದ್ಗಮ್ ಸ್ಕೂಲ್ ಕುಶಾಲನಗರ ಹಾಗೂ ಬುಕಿಂಗ್ ಆಗಿ ರೇಸ್ ಕೋರ್ಸ್ ರೋಡ್ ಆಪೋಸಿಟ್ ಕಾವೇರಿ ಹಾಲ್ ಮಡಿಕೇರಿ. ಕಾಂಟ್ಯಾಕ್ಟ್ 9611300888 ಅಥವಾ 9606520282. ರೀ ಮದ್ವೆ ಫಂಕ್ಷನ್ಸ್ ಸುಮಾರಿದೆ, ನಿಮ್ಗೆ 5 ಜೊತೆ ಪ್ಯಾಂಟ್ ಶರ್ಟ್ ಒಟ್ಟಿಗೆ ಸ್ಟಿಚ್ ಮಾಡಿಸ್ಬಿಡೋಣ. ಅಯ್ಯಯ್ಯೋ, ಸ್ಟಿಚಿಂಗ್ ಚಾರ್ಜಸ್ ಸುಮಾರಾಗುತ್ತಲ್ವಾ? ಇಲ್ಲ, ವಿರಾಜ್ಪೇಟೆಯ ರೇಮಂಡ್ ಶಾಪ್ ನಲ್ಲಿ ನೀವೆಷ್ಟೇ ಜೊತೆ ಫ್ಯಾಬ್ರಿಕ್ ತಗೊಂಡು ಪ್ಯಾಂಟ್ ಶರ್ಟ್ ಸ್ಟಿಚ್ ಮಾಡಿಸುವಾಗ ಒಂದು ಪೇರ್ ಗೆ ಸ್ಟಿಚಿಂಗ್ ಚಾರ್ಜ್ ಕೊಟ್ರೆ ಸಾಕು, ಉಳಿದಿದ್ದೆಲ್ಲವೂ ಫ್ರೀ. ದ ರೇಮಂಡ್ ಶಾಪ್ ನಿಯರ್ ಕೆನರಾ ಬ್ಯಾಂಕ್ ವಿರಾಜಪೇಟೆ. ಕೊಡಗಿನ ಹೆಸರಾಂತ ಭಾರತೀ ರೇಡಿಯೋ ಹೌಸ್ ಇದೀಗ ಮಡಿಕೇರಿಯ ಗಣಪತಿ ಸ್ಟ್ರೀಟ್ ನಲ್ಲಿ 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಎಲೆಕ್ಟ್ರಾನಿಕ್ಸ್ ಹಾಗೂ ಹೋಮ್ ಅಪ್ಲಯನ್ಸಸ್ ನಿಮಗೆ ಲಭ್ಯ. ಭಾರತೀ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ, ಮೇನ್ ರೋಡ್, ಗೋಣಿಕೊಪ್ಪಲು. ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ನಿಮ್ಮ 2-5 ವರ್ಷದೊಳಗಿನ ಪುಟ್ಟ ಮಕ್ಕಳನ್ನು ಉತ್ತಮ ಶಾಲೆಗೆ ಸೇರಿಸುವ ಪೋಷಕರು ನೀವಾಗಿದ್ದರೆ ಗುಣಮಟ್ಟದ ಶಿಕ್ಷಣಕ್ಕಾಗಿ ಹಿಂದೆ ಸಂಪರ್ಕಿಸಿ. ಛೋಟಾ ಚಾಮ್ಸ್ ಗುರುಕುಲಂ ವಿರಾಜಪೇಟೆ ಪ್ಲೇ ಗ್ರೂಪ್ ನರ್ಸರಿ ಎಲ್ಕೆಜಿ ಯುಕೆಜಿಗಳಿಗೆ ದಾಖಲಾತಿ ಆರಂಭಗೊಂಡಿದೆ. ಕೆಲವೇ ಸೀಟುಗಳು ಲಭ್ಯ. ಶಾಲಾ ವಾಹನ ಸೌಲಭ್ಯವಿದೆ. ಇಲ್ಲಿಗೆ ಟೀಚರ್, ಆಯಾ, ಡ್ರೈವರ್ ಬೇಕಾಗಿದ್ದಾರೆ. ಸಂಪರ್ಕಿಸಿ ಛೋಟಾ ಚಾಮ್ಸ್ ಗುರುಕುಲಂ ಆಪೋಸಿಟ್ ಸೈನಿಟಿ ಹಾಲ್ ವಿಜಯನಗರ ವಿರಾಜಪೇಟೆ. ಮೊಬೈಲ್ 9448019615. ಜಾಹೀರಾತುಗಳನ್ನು ಕೇಳಿದಿರಿ. ಶ್ರೋತೃಗಳೇ, ಈ ರಾತ್ರಿ 7:45 ಅರೆಭಾಷೆ ಐಸಿರಿ ಕಾರ್ಯಕ್ರಮದಲ್ಲಿ ಸಣ್ಣ ಕಥೆ ಕಿಚ್ಚಿನ ಉರಿ, ಕೂಡಕಂಡಿ ಓಂ ಶ್ರೀ ದಯಾನಂದ್ ಅವರಿಂದ. ಗಮನಿಸಿ, 7:45. ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾಂಡ್ ಸಿಟಿ. ಸ್ಯಾಂಡ್ ಸಿಟಿ ಅರ್ಪಿಸುತ್ತಿದೆ ಸ್ಯಾಂಡ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲಾ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ಮೀಟರ್ ದೂರದಲ್ಲಿ. ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದಿನುಳು ತೆಕ್ಕಡ ಗಾಯನ ಲೋಕೇಶ್. ಸುದ್ದಿರ ವಿವರ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ, ಕೊಡಗು ಪೊಲೀಸ್ ಇಲಾಖೆ, ಅರಣ್ಯ ಇಲಾಖೆ, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಭಾರತ ಸ್ಕೌಟ್ ಪಿಂಗ ಗೈಡ್ಸ್, ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ ಕೊಡಗು ಜಿಲ್ಲೆ, ಈ ಎಂಡ ಕೂಟಾದ್ಮೇಲೆ ವಿಶ್ವ ಪರಿಸರ ನಾಳರ ಮಾರಿಪತ್ ನಾಳೆ ಪೊಲಾಕ 10 ಗಂಟೆಗೆ ಪುದಿಯ ನ್ಯಾಯಾಲಯದಲ್ಲಿ ಗಿಡ ನಡುಪ ಪಿಂಗ ಪ್ರಶಸ್ತಿ ಕೊಡುಪ ಕಾರ್ಯಕ್ರಮ ನಡಪ. ಜಿಲ್ಲಾ ಪಿಂಗ ಶಿಶು ನ್ಯಾಯಾಧೀಶ ಡಿಪಿ ಪುಟ್ಟಸ್ವಾಮಿ ಎಂಡ ಕೊರುಕರಿಕೆರೆ ನಡಪ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್, ಜಿಲ್ಲಾ ಪಂಚಾಯತ್ ಸಿಇಒ, ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಕೂಡನಕ್ಕೆ ಬೋರೆ ಬೋರೆ ಇಲಾಖೆ ಅಧಿಕಾರಿ ಹಾಜರಿಪ್ಪ. ಮಳೆಗಾಲ ಆಪಂತ ತೊಂದರೆ ತಾಪತ್ರನ ಎದುಪುಚಿಡುವಕ್ಕ ಎಲ್ಲರೂ ಸಿದ್ಧ ಇರೋಣ ಮಡಿಕೇರಿ ಕ್ಷೇತ್ರದ ಶಾಸಕ ಡಾ ಮಂತರ್ಗೌಡ ಅವು ಸೂಚನೆ ಕೊಡ್ತದೆ. ಮಳೆಗಾಲ ಆಪಂತ ಪ್ರಕೃತಿ ವಿಕೋಪ ಪಿಂಗ ಅದನ್ನೊಂದು ಆಪಂತ ನಷ್ಟತ್ನ ತಡಪಕ್ಕ ಎಲ್ಲ ಇಲಾಖೆ ಕಾರಲು ಕೈಕೂಟೊಂಡು ಅವರ ತೊಂದರೆ ಉಳ್ಳಂತ ಮನೆ ಬರೆ ಕುಂದಿತ್ತು ರೋಡಕ್ಕೆ ಮರಬುವಂತ ಸಂದರ್ಭದಲ್ಲಿ ತೊಡಕೆ ಸರಿ ಕೂಟೊಂಡು ಅನನ್ನೇ ಕಾಳಜಿ ಕೇಂದ್ರದ ತೊಡಪಕ್ಕೆ ಅಧಿಕಾರಿಯಕ್ಕೆ ಸೂಚನೆ ಕೊಡ್ತದೆ. ಟಾಸ್ಕ್ ಫೋರ್ಸ್ ಸಮಿತಿಯಿಂದ ತಾಲೂಕರ ಎಲ್ಲ ಭಾಗದ ಮಾಹಿತಿನ ಅಡ್ತೊಂಡು ಒಂದು ಅವು ಅಣಚಿ. ನಾಗರಿಕ ಅವಶ್ಯ ದಾಖಲೆ ಒಂದಾನ ಆಧಾರ್ ಕಾರ್ಡ್ ನವೀಕರಣ ಮಾಡುವಕ್ಕೆ ಇದೇ 14 ಆಕೆರೆ ನಾಳೆಂದು ನಿರ್ಕು ಮಾಡಿತ್ತು. ಈ ಸಮಯದ ಒಳಲು ನಾಗರಿಕಂಗ UIDAI.gov.in ಅಧಿಕೃತ ಜಾಲತಾಣದಲ್ಲಿ ಬಣ್ಣ ಇಲ್ಲೆಂಗಿ ತಂಗಡ ಪಕ್ಕತ್ರ ಆಧಾರ್ ಸೇವಾ ಕೇಂದ್ರದಲ್ಲಿ ₹50 ಕಟ್ಟಿತ್ತು. ತಂಗಡ ಗುರುತು ಚೀಟಿ ಪಿಂಗ ಅಡ್ರೆಸ್ ಪ್ರೂಫ್ ಕೊಡ್ತಿತ್ತು ಆಧಾರ್ ನವೀಕರಣ ಮಾಡಿಸಿಟ್ಟೋಲು. ಅನನ್ನೇ ಆಧಾರ್ ಕಾರ್ಡ್ ಪಿಂಗ ಪಾನ್ ಕಾರ್ಡ್ನ ₹1,000 ದಂಡೋಡೆ ಜೋಡಣೆ ಮಾಡುವಕ್ಕೆ ಇದೇ 30 ಆಕೆರಿ ನಾಳು. ಸಮಯದ ಆಧಾರ್ ಕಾರ್ಡ್ಗೆ ಲಿಂಕ್ ಹಾಕತ್ತು ಪಾನ್ ಕಾರ್ಡ್ ಸೇವನ ಪಡೆದವಕ್ಕೆ ಆಪಲ ಎಂದು ಇಲಾಖೆಯ ಪ್ರಕಟಣೆ ಅರಿಚಿಟ್ಟಿತ್ತು. ಜಿಲ್ಲೆಯ ಸರ್ಕಾರಿ ಮೆಡಿಕಲ್ ಕಾಲೇಜ್, ಸಾರ್ವಜನಿಕ ಆಸ್ಪತ್ರೆ, ಪ್ರಾಥಮಿಕ ಪಿಂಗ ಸಮುದಾಯ ಆರೋಗ್ಯ ಕೇಂದ್ರ, ನಗರ ಆರೋಗ್ಯ ಕೇಂದ್ರದಲ್ಲಿ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಯೋಜನೆ ಯಶಸ್ವಿ ಆಯಂಡುಳ್ಳಾನಗೊಂಡು ಈ ಯೋಜನೆಯಲ್ಲಿ ಬಿಪಿಎಲ್ ಕುಟುಂಬಕಾರಕ್ಕೆ 5 ಲಕ್ಷ ಅನ್ನನಿ, ಎಪಿಎಲ್ ಕುಟುಂಬಕ್ಕೆ 30% ರಿಯಾಯಿತಿ ಇಪ್ಪ. ಈ ಸೇವೆನ ಪಡೆದವಕ್ಕೆ ಆರೋಗ್ಯ ಇಲಾಖೆ ಪಿಂಜ ಗ್ರಾಮ ಒಂದು ಕೇಂದ್ರ ತಂಜ ಕಟ್ಟನಂತ ಆರೋಗ್ಯ ಕಾರ್ಡ್ ಬಿಪಿಎಲ್ ಎಪಿಎಲ್ ಆಧಾರ್ ಕಾರ್ಡ್ ಅವಶ್ಯ ಆಯಿತು ಇಕ್ಕೊಂಡು. ಲಯನ್ಸ್ ಕ್ಲಬ್ ಮಡಿಕೇರಿ, ಗ್ರೀನ್ ಸಿಟಿ ಫಾರಂ, ರೋಟರಿ ಕ್ಲಬ್, ರೋಟರಿ ಮಿಸ್ಟಿ ಹಿಲ್ಸ್, ರೆಡ್ ಕ್ರಾಸ್ ಮಡಿಕೇರಿ ಕೂಡಕ್ಕೆ ಬೋರೆ ಬೋರೆ ಸಂಘ ಸಂಸ್ಥೆಯ ಕೂಟ ಆದ್ಮೇಲೆ ವಿಶ್ವ ಪರಿಸರ ದಿನ ಮಾರಿಪತ್ತು ನಾಳೆ ಪೋಲಕ 7:30 ಮೂರ್ನಾಡಂಜ ಮಡಿಕೇರಿ ಸುದರ್ಶನ ವೃತ್ತ ಕಥನೆ. ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಂಡು ಪರಿಸರವನ್ನು ಸಂರಕ್ಷಿಸೋಣ ಅನ್ನುವ ಧ್ಯೇಯವಾಕ್ಯೋಡೆ ಜನರಲ್ಲಿ ಜಾಗೃತಿ ಕೊಂಡವಪ್ಪಕ್ಕೆ ಸೈಕಲ್ ಜಾಥಾ ಏರ್ಪಡುತ್ತಿತ್ತು. ಕೊಡಗು ವಿಶ್ವವಿದ್ಯಾನಿಲಯದ ಫ್ರೀಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜ್ರ ಶೈಕ್ಷಣಿಕ ಕಾಲತ್ರ ಪ್ರವೇಶಾತಿ ಶುರುವಾಯಿತು. ಇಕಾಕಲೆ ಅರ್ಜಿ ಪಡೆದವು ದುಂಬು